ಬಹಳ ಯಶಸ್ವಿಯಾಗಿ ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಸಿ ಪಿ ಕೃಷ್ಣ. ಈ ಅವರ ಭೂಮಿಯಲ್ಲಿ ಹಲವಾರು ತೋಟಗಾರಿಕೆ ವೈವಿಧ್ಯತೆಯನ್ನು ನಾವು ಕಾಣಬಹುದು. ಕಬ್ಬು, ಭತ್ತ, ರಾಗಿ, ಸಿರಿಧಾನ್ಯಗಳ ಕೃಷಿ, ಸಾವಯವ ಬೆಲ್ಲದ ತಯಾರಿಕೆ, ದೇಸಿ ತಳಿಗಳ ಸಂರಕ್ಷಣೆ, ಗೋತಳಿ ಸಂರಕ್ಷಣೆ, ಇವೆಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರುವಂತಹ ಬಹಳ ಯಶಸ್ವಿಯಾಗಿ ಇದನ್ನು ನಿರ್ವಹಿಸ್ತಿರುವಂಥವರು 52 ವರ್ಷದ ಸಿ ಪಿ ಕೃಷ್ಣ ಅವರು. ಕೃಷ್ಣ ಅವರೇ, ನಿಮ್ಮ ಒಂದು ಕೃಷಿ ಕ್ಷೇತ್ರ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ನಿಮಗೆ ಮೊದಲೇ ಅಭಿನಂದನೆಗಳನ್ನು ನಾವು ಹೇಳಬೇಕು. ನಮಸ್ಕಾರ ಸರ್. ನಮ್ಮದು ಕೃಷಿಯ ವಿಭಾಗ್ಯ ಅಂಗ, ನಮ್ಮಲ್ಲಿರೋ ಶೂನ್ಯ ಬಂಡವಾಳದಲ್ಲಿ ನಾವು ಸಂಪನ್ಮೂಲಗಳನ್ನು ಬಳಸಿ ನಮ್ಮ ದೇಸಿ ತಳಿ ಬೀಜಗಳ ಇಕ್ಕಂದು ಎಲ್ಲನೇ ನಾವು ಜೀವಾಮೃತದಲ್ಲೇ ಸಲಹೆ ಗೊಬ್ಬರದಲ್ಲೇ ನಾವು ಭೂಮಿಗೆ ಯಾವುದೇ ವಿಧವಾದ ರಾಸಾಯನಿಕ ವಸ್ತು ಸೇರ್ತಂಗೆ ನಮ್ಮದೇ ಮೆಥಡಲ್ಲಿ ಬೆಳೆಗಳ ಬೆಳೀತಾ ಇದ್ದೀನಿ. ಅದಕ್ಕೆ ನಾನೇ ಉಪ ಉತ್ಪನ್ನಗಳು ಮಾಡಿ ನೇರವಾಗಿ ಮಾರುಕಟ್ಟೆಯನ್ನು ಮಾಡ್ಕೊಂಡಿದ್ದೀನಿ ಸರ್. ಈಗ ನಿಮಗೆ 52 ವರ್ಷ, ನಿಮ್ಮ ತಂದೆ ಪುಟ್ಟಸ್ವಾಮಿ ಅವರು ನಿಧನರಾದಾಗ 9ನೇ ಕ್ಲಾಸ್ ಓದ್ತಾ ಇದ್ರಿ. ಅನಿವಾರ್ಯವಾಗಿ ವಿದ್ಯಾಭ್ಯಾಸ ನಿಲ್ಲಿಸಬೇಕಾಗಿ ಬಂತು. ಕೃಷಿ ಚಟುವಟಿಕೆಗಳ ಕಡೆ ನೀವು ತಿರುಗಿದ್ರಿ. ಏನಿತ್ತು ಪರಿಸ್ಥಿತಿ ಆವಾಗ? ಏನೆಲ್ಲ ಬೆಳೀತಾ ಇದ್ರು? ಎಷ್ಟು ಭೂಮಿ ಇತ್ತು? ಅದನ್ನೊಂಚೂರು ಜ್ಞಾಪಿಸ್ಕೊಳ್ಳಿ. ಅವಾಗ ನಮ್ಮ ತಂದೆ ಬೆಳೀತಾ ಇದ್ದಾಗ ಈ ನಮ್ಮ ತಾತ ಮುತ್ತ ಅಂತಾದ್ರು ಅವರು ಮಾಮೂಲಿ ಮೆಥಡಲ್ಲೇ ದೇಸಿ ತಳಿನೇ ಅವರು ಸಾವಯವದೇ ಬೆಳೀತಾ ಇದ್ರು. ಆಮೇಲೆ ನಮ್ಮ ತಂದೆಯವ್ರ ಕಾಲಕ್ಕೆ ಈ ಇದು ಸುಧಾರಿತ ತಳಿ ಹೈಬ್ರಿಡ್ ಬಂದು ಲಗ್ಗೆ ಇಕ್ಕಿ ಅವಾಗೆಲ್ಲ ಸುಮಾರು ಈಗ ಬಿತ್ತನೆ ಬೀಜಗಳು ಕೊಂಡೋದು, ರಾಸಾಯನಿಕ ವಸ್ತುಗಳು ಕೊಂಡೋದು, ಔಷಧಿ ಎಲ್ಲ ಕೊಂಡು ದಿನ ದಿನ ಈ ವ್ಯವಸಾಯನೇ ಅವ್ರಿಗೆ ದುಸ್ಥಿತಿ ಬಂದು ಸಾಲ ಜಾಸ್ತಿಯಾಗಿ ಬೆಳೆ ಬೆಳೆದಕ್ಕೂ ಅಷ್ಟು ಒಳ್ಳೆ ಮಾರ್ಕೆಟ್ ಸಿಕ್ತಿ ಲಾಸ್ ಆಯ್ತಿತ್ತು. ಆವಾಗ ಅನಿವಾರ್ಯ ಕಾರಣದಿಂದ ನಮ್ಮ ತಂದೆ ತೀರ್ಕೊಂಡ ನಂತರ ಸುಮ್ಮ ನಮ್ಮ ತಂದೆ ಅಷ್ಟೆಲ್ಲ ಬೆಳೆ ಮಾಡಿ ಸುಮ್ಮಗೆ ಯಾಕೆ ಕೈ ಸುಟ್ಕೋಬೇಕು? ನಮ್ಮ ಮೂಲ ನಮ್ಮ ತಾತ ಮಾಡ್ತಿರಲ್ಲ ಆ ತಳಿಯಿಂದೇ ಬೆಳ್ಕಂದು ಸಾವಯವದಲ್ಲಿ ಮಾಡಬೇಕು ಅಂತ ನಮ್ಗೆ ಆವಾಗ 13 ಎಕರೆ ಜಮೀನಿತ್ತು. ಆವಾಗ ನಾವು ಹಂತವಂತವಾಗಿ ಸಾವಯವ ಸ್ಟಾರ್ಟಿಂಗು 20 ಗುಂಟೆಯಿಂದ 2 ತಳಿ ಅಂದರೆ ಒಂದು ಬಂಗಾರ ಕವಿ, ಒಂದು ಸೇಲಂ ಸಣ್ಣ ಅಂತ ತಳಿ ಮಾಡ್ಕೊಂಡೆ. ಆಮೇಲೆ ಮುಂದಕ್ಕೆ 30-40 ತಳಿ ಮಾಡ್ಕೊ ಅಭಿವೃದ್ಧಿ ಮಾಡ್ಕೊಂಡು ಕಡಿಮೆ ಜಮೀನು ಇದ್ದದ್ದು 13 ಎಕರೆ ಇದ್ದದ್ದು. ಇವಾಗ 30-32 ಎಕರೆ ಜಮೀನೆಲ್ಲನೇ ಇವಾಗ ಪೂರ್ಣ ಪ್ರಮಾಣದಲ್ಲಿ ಸಮಗ್ರ ಕೃಷಿ ಮಾಡ್ಕೊಂಡು ತೋಟ ಬೆಳೆಗಾರೆ ಹಣ್ಣು ಮಿಲೇಟ್ಸ್ ಎಲ್ಲನೂ ಈ 32 ಎಕರೆ ಪ್ರದೇಶದಲ್ಲಿ ಬೆಳೀತಾ ಇದ್ದೀನಿ ಸರ್. ಈ 32 ಎಕರೆ ಪ್ರದೇಶದಲ್ಲಿ ಇಷ್ಟೆಲ್ಲ ಬೆಳೆ ವೈವಿಧ್ಯತೆಯನ್ನು ನಾವು ನೋಡಬಹುದು. ಅಂದರೆ ನಿಮಗೆ ಅನ್ನಿಸ್ತು ನಿಮ್ಮ ತಂದೆಯ ಅವಧಿಯಲ್ಲಿ ಕೆಲವು ತಪ್ಪುಗಳಾಗಿವೆ, ಅದನ್ನು ಸರಿಪಡಿಸಬೇಕು ಅಂತ. ಆಗ ನೀವು ಶುರು ಮಾಡಿದ್ದು ಹೆಂಗೆ? ಪ್ರಾರಂಭದಲ್ಲಿ ಆ ವಯಸ್ಸು ಚಿಕ್ಕದು ಅಲ್ವಾ, ತಿಳುವಳಿಕೆ ಎಲ್ಲ ಎಲ್ಲಿಂದ ಪಡ್ಕೊಂಡ್ರಿ, ಹೇಗೆ? ಅವಾಗ ನನಗೆ ವಿಸಿಪರಮು, ಆಮೇಲೆ ನಮ್ಮ ಚಾಮರಾಜನಗರದ್ದು ಅಮೃತ ಭೂಮಿ ಸುಮಾರು ಕಡೆ ನಾನು ಅವಾಗೇ ಸ್ಕೂಲಿಂದನೇ ಒಂದು ಟ್ರೈನಿಂಗ್ ಅಂತ ಕೃಷಿ ಆ ವಸ್ತು ಸಮ್ಮೇಳನ ಕರ್ಕೊಂಡೋಯ್ತಾ ಇದ್ರು. ಅವಾಗ ಅನುಭವ ಬಂತು, ದೇಸಿ ತಳಿ ಸಂರಕ್ಷಣೆ ಹೆಂಗೆ ಮಾಡ್ಕೋಬೋದು, ನಿಮ್ಮ ಭೂಮಿ ಹೆಂಗೆ ಉಳಿಸ್ಕೋಬೋದು, ನೀನು ಕಡಿಮೆ ಖರ್ಚಲ್ಲಿ ಆದಾಯ ಹೆಂಗೆ ಮಾಡ್ಬೋದು ಅಂತ ನಾನು ಸುಮಾರು ಕಾರ್ಯಕಾರ ಭಾಗವಹಿಸಿದೆ. ಆವಾಗ ಆ ಕಾಲದಲ್ಲಿ ನಮ್ಮ ಜಮೀನಿಗೆ ಪ್ರೊಫೆಸರ್ ನಂಜುಣಸ್ವಾಮಿ ನಮ್ಮ ತಾಕಕ್ಕೂ ಭಾಗವಹಿಸಿದರು. ಅವರು ಒಂದು 2 ಕಿವಿ ಮಾತುಗಳು, ಆಮೇಲೆ ಅವ್ರ ಶಂಕರ್ ಗುರು, ಅವ್ರ ಚಿಕ್ಕಪ್ಪ ಮಾಡ್ರಳ್ಳಿಯರು, ಅವರು ಅವ್ರ ಜೊತೆಯಲ್ಲಿ ಭಾಗವಹಿಸಿದಾಗ ನಾನೂ ಅವರಂಗೆ ಯಾಕೆ ನಾನು ದೇಸಿ ತಳಿ ಸಂರಕ್ಷಣೆ ಮಾಡಬಾರ್ದು, ಅವು ಯಾಕೆ ಉಳಿಸ್ಕೋಬಾರ್ದು, ಕಡಿಮೆ ಖರ್ಚಲ್ಲಿ ಯಾಕೆ ಆದಾಯ ಮಾಡಬಾರ್ದು ಅಂತ ಅವಸೆ ಮನಸ್ಸ ದೃಢ ಮಾಡ್ಕೊಂಡು ಆಗ ನಮ್ಮ ತಂದೆ ನಿಧನ ನಂತರ ನಾನೂ ಸ್ವಲ್ಪ ಸ್ವಲ್ಪನೇ ಭೂಮಿನ ಸಾವಯವಕ್ಕೆ ಅಳವಡಿಸ್ಕೊಂಡು ಹಂತವಾಗಿ ಪೂರ ಜಮೀನು ನಮ್ದು ಏನಿದೆ ಅದೆಲ್ಲನೇ ನೈಸರ್ಗಿಕ ಅಳವಡಿಸ್ಕೊಂಡು ಬೆಳೆ ಈಗ ಬೆಳೆ ಮೊದಲು 3 ತಳಿ ಬೆತ್ತ ಬೆಳೀತಿದ್ವಿ, 3 ತಳಿ ಬೆಳೆ ಬೆಳೀತಿದ್ವಿ, ಕಬ್ಬು ಭತ್ತ ರಾಗಿಯ, ಬರೀ 3 ತಳಿನೇ ಬೆಳೀಬಾರ್ದು, ಸಮಗ್ರ ಕೃತಿಯಲ್ಲಿ ಏನಾರು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಂದು ತೋಟಗಾರಿಕೆ ಬೆಳೆ ಆಗ್ಬೋದು, ಹಣ್ಣೊಂದಾಗ್ಬೋದು, ಔಷಧಿ ಗಿಡ ಆಗ್ಬೋದು, ಸಿರಿಧಾನ್ಯ ಆಗ್ಬೋದು, ಎಲ್ಲ ಪದಾರ್ಥನು ನಾನು ಎಲ್ಲನೂ ಬೆಳೆದು ಹಂತವಾಗಿ ಎಲ್ಲ ಮಾರ್ಕೆಟು ನಾನೇ ಮಾಡ್ತಾ ಇದ್ದೀನಿ. ಎಲ್ಲ ಸಹಜ ಆರ್ಗಾನಿಕ್ ಗ್ರೂಪ್ಗೆ ಆಗ್ಬೋದು. ಇಲ್ಲಿ ನಮ್ಮದು ಬಯಲು ಸೀಮೆ ಬೆಳೆಗಾರರ ಸಂಘ ಅಂತ ಇದೆ, ನಾವು ಒಂದು ಅಂಗಡಿ ಮಾಡಿದ್ದೀವಿ ಮಂಡ್ಯದಲ್ಲಿ. ಆಮೇಲೆ ಮೈಸೂರಲ್ಲೂ ಒಂದು ನಮ್ಮದು ಆರ್ಗಾನಿಕ್ ಅಂತದೆ, ಅದೆಲ್ಲ ಸಪ್ಲೈ ಮಾಡ್ಕೊಂಡು ಬಿತ್ತನೆ ಬೀಜಗಳು ಬೇರೆ ರೈತರಿಗೆ ಯಾರ್ಯಾರು ಕೇಳ್ತಾರೆ ಅವ್ರಿಗೆಲ್ಲ ಸಪ್ಲೈ ಮಾಡ್ಕೊಂಡು ನಾನೇ ಒಂದು ಬೀಜ ಬ್ಯಾಂಕ್ ಮಾಡ್ಕೊಂಡು ಆಮೇಲೆ ಈ ಬೆಳೆ ಬಂದು ಅಂತ ಉಪಕಸು ಬಂದರೆ ರಾಗಿ ಉರಿ ಇಟ್ಟು ಸಿರಿಧಾನ್ಯದ ಉರಿ ಇಟ್ಟು ಇವೆಲ್ಲನೂ ಮಾಡ್ಕೊಂಡು ಹೊರಗಡೆ ಕಳಿಸುವಂಥ ಪದ್ಧತಿಯಲ್ಲಿ ರೂಢಿ ಮಾಡ್ಕೊಂಡಿದ್ದೀನಿ ಸರ್. ಈಗ ನಿಮ್ಮ ಒಂದು ಈ ಕೃಷಿ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ಯೋಚನೆ ಮಾಡೋಣ. ಆವಾಗ ಶುರು ಮಾಡಿದಾಗ ಎಷ್ಟು ತೆಂಗಿನ ಮರಗಳಿದ್ವು? ಈಗ ಏನೆಲ್ಲ ವೈವಿಧ್ಯತೆಯನ್ನು ನಾವು ನೋಡ್ಬೋದು? ತೆಂಗು ಮರಗಳು ಎಷ್ಟಿದೆ, ಅಡಿಕೆ ಎಷ್ಟಿದೆ, ಹಾಗೆಯೇ ಬಾಳೆ, ನಿಂಬೆ, ಕಿತ್ತಳೆ, ನಂಜನಗೂಡು ರಸಬಾಳೆ ಒಂದು

ಈ ಒಂದು 15 ವರ್ಷ ಆಯ್ತು. 15 ವರ್ಷ 16 ವರ್ಷ ಕಾಲೇಜು ಓದುವಂತ ಹುಡುಗ ಅವನ ವಿದ್ಯಾರ್ಥಿ ಜೀವನ ಶುರು ಮಾಡೋ ಟೈಮಲ್ಲಿ ನೀವು ಕೃಷಿ ಜೀವನ ಶುರು ಮಾಡಿದ್ರೆ ನಮ್ಮ ತಂದೆಯರು ಈಗ ಸುಮಾರು ಆ ಲೆಕ್ಕದಲ್ಲಿ ತಗೊಂಡ್ರೆ 35 ವರ್ಷ ಆಗಿದೆ. 35 ವರ್ಷ ಈ 35 ವರ್ಷಗಳಲ್ಲಿ ನಿಮಗೆ ಜೀವನ ಹೆಂಗನ್ಸುತ್ತೆ ಕೃಷ್ಣ? ನಿಜವಾಗ್ಲೂ ನನಗೆ ತುಂಬಾ ಆನಂದಕರ ಆಗುತ್ತೆ. ನಮಗೆ ಎಲ್ಲಾ ಪ್ರತಿಯೊಂದು ಈಗ ಯಾವುದೇ ಒಬ್ಬ ದೇಶ ವಿದೇಶ ಸುತ್ತಕ ಬಂದ್ರು ನಮಗೆ ಒಂದ್ ತಾಕ್ನಿಂದ ಇನ್ನೊಂದು ತಾಕ್ ಹೋದ್ರೆ ನಮ್ಗೆ ಅಷ್ಟು ಸಂತೋಷ ಆಗುತ್ತೆ. ಅವ್ರೇನು ದೇಶ ಸುತ್ತಿದ್ರು ನನಗೆ ಇದೇ ನಮ್ಮ ದೇಶ, ಇದೇ ನಮ್ಮ ಪ್ರಕೃತಿ, ಇದೇ ನಮ್ಮ ಸೌಂದರ್ಯ. ನಾವು ಹೊರಗಡೆ ಏನ್ ಮಾಡ್ತೀವಿ ಇಲ್ಲೇ ಮಾಡಿ ತೋರಿಸಿದ್ರೆ ಬೇರೆ ಕಡೆ ರೈತರನೇ ಒಂದು ಪಬ್ಲಿಕ್ನೇ ಆಗಲಿ ಯಾರನ್ನಾರು ಒಂದು ರಾಜಕಾರಣಿಗಳನ್ನೇ ಆಗಲಿ ನಮ್ಮ ಜಮೀನಿಗೆ ನಮ್ಮ ತಾಕಕ್ಕೆ ಒಲೈಕೆ ಮಾಡಬೇಕು ಅಂತಂದರೆ ನಿಜವಲ್ವೇ? ಈ ನೈಸರ್ಗಿಕ ಕೃಷಿ ಆದಲ್ಲ, ಇದೆಲ್ಲನೂ ಮಾಡಿ ನಾವು ಜೀವ ವೈವಿಧ್ಯ ತಳಿಗಳು, ಔಷಧಿಗಳು, ಹಿಂಗೆ ದೇಶಿ ಸಂರಕ್ಷಣೆ ಗೋವುಗಳು ಇವೆಲ್ಲ ಮಾಡ್ಕಂದ್ರೆ ಎಲ್ಲರನ್ನೂ ಇಲ್ಲೇ ಸೆಳಿಬೋದು. ಅವರು ಜಮೀನಲ್ಲೂ ಮಾರ್ಪೇಟ್ ಮಾಡಬೋದು, ಉತ್ತಮ ಆರೋಗ್ಯಕರ ಉತ್ತಮ ಪರಿಸರ ನಿರ್ಮಾಣ ಮಾಡ್ಕೋಬೋದು. ವಿಷಮುಕ್ತವಾದ ರೈತ ಇವತ್ತು ನೋಡಿ ದಿನಾಲೂ ಪ್ರತಿಯೊಂದು ವರ್ಷನೂ ಈಗ 3 ವರ್ಷದಿಂದ ಆವರಿಸ್ ಈ ವರಿಸುವಂತ ದಾಳಿ ಮಾಡ್ತೇನೆ. ಇವೆ ಜನ ಎದುರಿಕೆಯಲ್ಲೇ ಬದುಕ್ತಾ ಇದ್ದಾರೆ. ಮುಂದೆ ಯಾವುದೇ ರೋಗಗಳು ಹಿಂದೆ ತುತ್ತಾಗ್ದಂಗೆ ಜನ ಬದುಕ್ತಿದ್ರು. ಇವತ್ತಿನ ದಿವಸ ಯಾರು ಮನೆಗೆ ಹೋದ್ರೂ ಒಂದಿಷ್ಟಿಷ್ಟು ಮಾತ್ರೆಗಳು, ಇಷ್ಟಿಷ್ಟು ಔಷಧಿ ಡಬ್ಬಗಳು ಇರ್ತವೆ. ಯಾರೇ ಮನೆಗೋರು ಒಂದು ಒಳ್ಳೆ ನೈಸರ್ಗಿಕ ಅಂಶವಿರಲ್ಲ ಅವರಿಗೆಲ್ಲ ಪ್ರತಿಯೊಂದು ಹಂತವಾಗಿ ತಿಳಿ ಹೇಳಿ ನೀವು ಯಾಕೆ ಮಾಡಬಾರ್ದಲ್ಲ ನಮ್ಮ ಥರನೇ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಪಾಠ ಮಾಡ್ದಂಗೆ ಮಾಡಿ ನಮ್ಮ ಅನುಭವ ಅವ್ರಿಗೆ ಹಂಚಿಕೊಡ್ತೀವಿ. ನೀವು ಮಾಡಿ ನೀವು ಬದುಕ್ಬೋದು ಭೂಮಿ. ಇವತ್ತು ಎಲ್ಲನೂ ಸಂಪಾದನೆ ಮಾಡ್ಬೋದು, ಹಣ ಮಾಡ್ಬೋದು, ಒಡವೆ ಮಾಡ್ಬೋದು, ಭೂಮಿ ಮಾಡೋಕ್ಕಲ್ಲ. ಪ್ರತಿಯೊಂದು ಭೂಮಿಯಿಂದೇ ಅನ್ನ ವಸ್ತುಗಳು ನಾವು ತಿನ್ನೋದೆಲ್ಲ ಭೂಮಿಯಿಂದ ಎಕ್ಕಿ ಎಕ್ಕಿ ತಿನ್ನಬೇಕು, ಯಾವನ್ನು ಜೆರಾಕ್ಸ್ ಮಾಡಿ ತಿನ್ನೋಕ್ಕಲ್ಲ ಅಂತ ಪ್ರತಿಯೊಬ್ಬರಿಗೂ ನಾನು ತಿಳಿ ಹೇಳ್ತಿದ್ದೀನಿ. ಈಗ ಅಂತ ಅಂತವಾಗಿ ಸ್ವಲ್ಪ ಸ್ವಲ್ಪ ಅವ್ರು ತಿನ್ನೋಕ್ಕಾಗಂಗೆ ಬೆಳಕಾಗ್ತಾ ಇದ್ದಾರೆ. ಹೆಚ್ಚಿಗೆ ಪ್ರಮಾಣದಲ್ಲಿ ಈ ಭೂಮಿ ಮೇಲೆ ಈ ರೈತ ಉಳ್ಕೋಬೇಕು ಅಂತಂದರೆ ನೈಸರ್ಗಿಕ ಕೃಷಿ, ನಮ್ಮದೇ ಬೀಜಗಳು, ನಮ್ಮದೇ ಗೋ ಸಂರಕ್ಷಣೆ ಮಾಡಿದ್ರೆ ರೈತ ನಿಜವಲ್ವೇ ಸಾಲಗಾರ ಆಗ್ದಂಗೆ, ಯಾವುದೇ ಆತ್ಮಹತ್ಯೆ ಸುಳಿ ಮಾಡ್ದಂಗೆ ರೈತ ನಿಜವಾಗ್ಲೂ ಬದುಕಬೋದು ಸರ್. ಬೇರೆ ರೈತರಿಗೂ ಇದನ್ನ ಹೇಳ್ತಾ ಇದ್ದೀನಿ, ಯಾರು ಸಾಲ ಸುಳಿಗಳಿಗೆ. ಬಹಳ ವಿಶ್ವಾಸದ ಮಾತನ್ನ ನೀವು ಹೇಳಿದಿರಿ ಕೃಷ್ಣ ಅವರೇ. ಇದುವರೆಗೆ ನಿಮ್ಗೆ ಏನೆಲ್ಲ ಪ್ರಶಸ್ತಿಗಳು ಪುರಸ್ಕಾರಗಳು ನಿಮ್ಮನ್ನ ಹುಡ್ಕೊಂಡು ಬಂದಿವೆ ಸರ್? ನಮ್ಮ ಜಿಲ್ಲಾ ಮಟ್ಟದ್ದು, ತಾಲೂಕು ಮಟ್ಟದ್ದು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು, ಆಮೇಲೆ ಇಲ್ಲಿ GKVKಲಿ, ಆಮೇಲೆ ಕೃಷಿ ಪಂಡಿತ ಪ್ರಶಸ್ತಿಗಳು, ಸುಮಾರು ಸಂಘ ಸಂಸ್ಥೆಗಳು ಎಲ್ಲನೇ ಪ್ರಶಸ್ತಿ ಕೊಟ್ಟು ನಮ್ಮ ತುಂಬ ಹೃದಯದಿಂದ ಗೌರವಿಸ್ತಾ ಇದ್ದಾರೆ. ಇನ್ನೂ ಪ್ರಶಸ್ತಿಗಳು ಇನ್ನೂ ಬರ್ತಾನೆ ಇದ್ದಾವೆ. ನಾನು ಬೇರೆ ಈಗ ಕೇಂದ್ರಕ್ಕೆ ಆಗ್ಬೋದು ಎಲ್ಲನೂ ಶಿಫಾರಸು ಮಾಡಿ ಕಳಿಸಿದ್ದೀನಿ. ಮುಂದಿನ ದಿವಸ ನಮಗೆ ನಮ್ಮ ರೈತ ನಮ್ಮಂತೆ ಯಾವಾಗ ಅಳವಡಿಸ್ಕೊತಾರೆ ಅಂತ ಅಂತವಾಗಿ ಪ್ರತಿಯೊಂದು ಪ್ರಶಸ್ತಿ ಸಿಕ್ಕೋಗಿಂಟೂ ಹೆಚ್ಚು ಸಂತೋಷ ಆಗುತ್ತೆ. ಬೇರೆ ರೈತರು ನಮ್ಮಂಗೆ ಅಳವಡಿಸ್ಕೊಂಡು ನಿಜವಲ್ವೇ ರೈತ ಅಂತ ಹೇಳ್ಕಂದ್ರೆ ನಮ್ಗೆ ಅದೇ ದೊಡ್ಡ ಕೊಡುಗೆ ಸರ್. ಕೊಟ್ಟಂತೆ ಕೊಡುಗೆ ನಾನು ಭಾವಿಸ್ತಾ ಇದ್ದೀನಿ. ಒಂದು ತೃಪ್ತಿ ಇದೆ. ಹಾ, ತೃಪ್ತಿ ಇನ್ನು ಇಷ್ಟೆಲ್ಲ ಸಾಧ್ಯ ಆಗೋದು ಒಬ್ಬರು ಕೇಳಿ ಆಗಲ್ಲ. ಕುಟುಂಬದಿಂದನೂ ಬೇಕಾದಂತ ಒಂದು ಸಪೋರ್ಟ್ ಇರಬೇಕು ಅಲ್ವಾ? ಸಪೋರ್ಟ್ ಇರಬೇಕು, ಬೆಂಬಲ ಇರಬೇಕು. ಹೇಳಿ, ನಿಮ್ಮ ಶ್ರೀಮತಿ ಅವರು ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ, ಹೇಗೆ ಮನೆಯವರಿಂದ ನಿಮಗೆ ಸಹಕಾರ ಸಿಗ್ತಾ ಇದೆ? ಸರ್, ಈಗ ಒಂದು ಕೈಯಿಂದ ತೊಟ್ಟರು ಚಪ್ಪಳೆ ಆಗಲ್ಲ, ಎಲ್ಲ ಎರಡು ಕೈ ತೊಟ್ಟರು ಚಪ್ಪಳೆ. ಅದು ಇವಾಗ ನಮಗೆ ನಮ್ಮ ಕುಟುಂಬ ವರ್ಗ, ನಮ್ಮ ತಾಯಿ ಆಗ್ಬೋದು, ನನ್ನ ತಮ್ಮ ಆಗ್ಬೋದು, ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಅಡದಿ. ಈಗ ನನ್ನ ಮಾಡಿದೀನಿ, ಈಗ ನಾನು ಇಲ್ಲಿ ಹೋದಾಗ ಅವರು ಟ್ರಾಕ್ಟರ್ ಎಲ್ಲ ಓಡಿಸ್ತಾರೆ, ಅವರು ಇಲ್ಲಿ ಹೋದಾಗ ಉಳುಮೆನೂ ಮಾಡ್ತಾರೆ. ಹಸುಗಳಿಗೆ ಹುಲ್ಲು ಎಲ್ಲ ಕುಯ್ಕೊ ಬಂದು ಟ್ರಾಕ್ಟರ್ಲ್ಲೇ ತಂದಾಕ್ತಾರೆ. ನನ್ನ ಮಗ ಸ್ಕೂಲ್ ರಜೆ ಇದ್ದಾಗ ಅವನು ಟ್ರಾಕ್ಟರ್ನ ಓಡಿಸ್ಕೊಬತ್ತಾನೆ, ಅವನು ಹಸಿಗೆ ಹುಲ್ಲು ಹಾಕೋದು, ಗದ್ದೆಗೆಲ್ಲ ನೀರು ನೋಡೋದು ಎಲ್ಲ ಮಾಡ್ತಾರೆ. ನಮ್ಮ ಕುಟುಂಬ ಎಲ್ಲ, ನಮ್ಮ ಆಳು ಕಾಳು, ನನ್ನ ಜೊತೆಯಲ್ಲಿರೋ ಫ್ಯಾಮಿಲಿ ಎಲ್ಲ ನನ್ನ ಬೆನ್ನು ನಿಂತಿದ್ದಾರೆ. ನಾನು ನೈಸರ್ಗಿಕ ಕೃಷಿ ಮಾಡಿದಾಗ ಮೊದಲನೇ ವರ್ಷದಲ್ಲೇ ಸಭಾಸ ಅಂತ ಬೆಣ್ಣು ತಟ್ಟಿ ಇಷ್ಟು ವರ್ಷಗೂ ಅವರು ನನ್ನ ಬೆನ್ನಿಂದನೇ ಇದ್ದಾರೆ ಸರ್. ನಿಜವಲ್ವ? ಅವರು ನಾನು ಮಾಡ್ತಾ ಇರೋದ ಇನ್ನೂ ಒಂದು 100 ಜನಕ್ಕೆ ಹೇಳಿದ್ದಾರೆ, 100 ಜನ ಕರ್ಕೊಂಬಂದಿದ್ದಾರೆ. ನಮ್ಮ ಅಣ್ಣಾರು ಮಾಡ್ತಾ ಇದ್ದಾರೆ, ನಮ್ಮ ಯಜಮಾನರು ಮಾಡ್ತಾ ಇದ್ದಾರೆ, ನನ್ನ ಮಗ ಮಾಡ್ತಾ ಇದ್ದಾರೆ. 100 ಜನಕ್ಕೆ ಹೇಳವ್ರೆ, 100 ಜನ ತಿಳಿಸವ್ರೆ. ಈಗೂ ಅವರು ನಾನು ಬೆಳೆದಂಥ ಪದಾರ್ಥನೇ ಈಗೂ ಅವ್ರಿಗೂ ಕೊಡ್ತಾ ಇದ್ದೀನಿ. ಅವರು ಇಲ್ಲೆಲ್ಲ ಬಂದು ತಾಡ್ತವು ಸಂತೋಷ ಪಡ್ತಾ ಇದ್ದಾರೆ. ಆ ಒಂದು ಕುಟುಂಬದ ಬೆಂಬಲ ನಿಮಗಿದೆ? ಕುಟುಂಬದ ಬೆಂಬಲ ಇದೆ ಸರ್. ನಮ್ಮ ಹಬ್ಬ ಬೆಂಬಿಂದ ಏನಾಗಲ್ಲ, ಕುಟುಂಬ ಬೆಂಬಲ ಎಲ್ಲ ನನ್ನ ನೈಸರ್ಗಿಕ ಕೃಷಿಗೆ ನಿಂತದೆ, ಸಮರ್ಪಕ ಬೆಂಬಲ ನಿಂತದೆ. ಅದನ್ನು ಪ್ರೋತ್ಸಾಹ ಮಾಡ್ತಾರೆ ಬೇರೆ ರೈತರು, ನನ್ನ ಅಕ್ಕಪಕ್ಕದ ಗ್ರಾಮವ್ರು ರೈತರು ಪ್ರೋತ್ಸಾಹ ಮಾಡಿ ಬೆಣ್ಣು ತಟ್ಟಿ ಇಷ್ಟೆಲ್ಲ ಮಾಡಿದೆಯಲ್ಲಪ್ಪ ಅಂತ

ಜನಪದ ಗೀತೆಯನ್ನು ಕೇಳಿದಿರಿ. ಕರೋನಾ ವೈರಸ್ ಗೆ ಖತರೆ ಸೆ ಬಚ್ತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ.